ಎಲ್ಲ ಎಳಿಬೇಕು, ಮತ್ತೆ ನೀರು ಹಾಕುದು, ಮತ್ತೆ ಅದರಲ್ಲಿ ಹುಲ್ಲು ತೆಗೆಯುವಂತ ಕೆಲಸ ಇರ್ತದೆ, ಮತ್ತೆ ಅಡಿಕೆ ಹೆಕ್ಕುದು ಅಷ್ಟೇ, ಅದರಲ್ಲಿ ಅಡಿಕೆಯಲ್ಲಿ ಸಾಧಾರಣ ಅಷ್ಟೇ. ಈಗ ಹುಲ್ಲು ಕತ್ತರಿಸುವುದಕ್ಕೆಲ್ಲ ಮಿಷಿನರಿ ಬಂದಿದೆ, ಅದರಿಂದ ಕತ್ತರಿಸ್ತಿರೋ ಅಥವಾ ಕೈಯಲ್ಲಿ ಕತ್ತರಿಸ್ತಿರೋ? ಮಿಷಿನ್ ಅಲ್ಲಿ ಕತ್ತರಿಸ್ತೀವಿ. ನೀವೇ ಸ್ವತಃ ಮಾಡ್ತೀರಾ? ಸ್ವತಃ ನಾವೇ. ನೀವೇ ಮಾಡ್ತೀವಿ? ನಾವೇ ಮಾಡ್ತೇವೆ. ಏನ್ ಅನುಕೂಲತೆ ಇದೆ ಇದರಲ್ಲಿ? ಅದರಲ್ಲಿ ನಿಮಗೆ ತೋಟಕ್ಕೆ ಒಮ್ಮೆ ಗೊಬ್ಬರ ಹಾಕಿದ್ರೆ ಹುಲ್ಲು ಹುಡಿಯಾದ ಕೂಡ್ಲಿ, ಮತ್ತೆ ಅದರ ಸೋಗೆಯನ್ನೆಲ್ಲ ಅದ್ರ ಬುಡಕ್ಕೆ ಕೊಚ್ಚಿ ಹಾಕುವಂತ ಕೆಲಸ ಮಾಡ್ತೇವೆ. ಈಗ ಅಡಿಕೆ ಸೋಗೆ ಹಾಳೆ ಎಲ್ಲ ಕೂಡ ಕೊಚ್ಚಿ ಬುಡಕ್ಕೆ ಹಾಕ್ತೇವೆ ನಾವು. ಈಗ ವರ್ಷದಲ್ಲಿ ಯಾವ ಸಮಯದಲ್ಲಿ ಎಲ್ಲ ಈ ಹುಲ್ಲು ಕತ್ತರಿಸಿದ್ರೆ ಒಳ್ಳೇದು? ವರ್ಷಕ್ಕೆ ಒಂದ್ ಸಾರಿಯೋ ಅಥವಾ ಎರಡು ಮೂರು ಸಾರಿ ಬೇಕಾಗ್ತದೆ? ಮೂರ್ ಸಾರಿ ಕತ್ತರಿಸಬೇಕಾಗ್ತದೆ. ಒಂದು ಸಾಧಾರಣ ಅಕ್ಟೋಬರ್ ಲಾಸ್ಟಿಗೆ, ಮತ್ತೆ ಒಂದು ಡಿಸೆಂಬರ್ ಲಾಸ್ಟಿಗೆ, ಮತ್ತೆ ಫೆಬ್ರವರಿ ಲಾಸ್ಟ್ಗೆ ಹೋಗುವಾಗ ಮೂರು ಬಾರಿ ಕತ್ತರಿಸಬೇಕಾಗ್ತದೆ. ಕತ್ತರಿಸಿದ್ರೆ ಹೋದ್ರೆ ತೋಟಕ್ಕೆ ಹೋಗ್ಲಿಕ್ಕೆ ಆಗುತ್ತೆ? ತೋಟಕ್ಕೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಅಡಿಕೆ ಹಾಕ್ಲಿಕ್ಕೆ ನಿಮಗೆ ತುಂಬಾ ನಷ್ಟ ಆಗ್ತದೆ ಅದರಲ್ಲಿ, ಅಡಿಕೆ ಹಾಳಾಗಿ ಹೋಗ್ತದೆ. ಈಗ ಅಡಿಕೆ ಮರಗಳಿಗೆ ಕೊಡುವಂತಹ ಗೊಬ್ಬರದ ಬಗ್ಗೆ ಹೇಳಿ, ನೀವು ಹಟ್ಟಿ ಗೊಬ್ಬರ ಹಾಕ್ತಿರೋ ಅಥವಾ ರಾಸಾಯನಿಕ ಗೊಬ್ಬರ ಹಾಕ್ತಿರೋ ಅಥವಾ ಬೇವಿನ ಬೇರೆ ಗೊಬ್ಬರ ಹಾಕ್ತಿರೋ? ಹೇಗೆ? ನಾವು ಸಾವಯವ ಒಂದ್ ಸಾರಿ ಕೊಡ್ತೇವೆ, ನಂತರ ಇದು ರಾಸಾಯನಿಕ ಕೂಡ ಸ್ವಲ್ಪ ಕೊಡ್ತೇವೆ. ಸ್ವಲ್ಪ ಪ್ರಮಾಣದಲ್ಲಿ ಅದನ್ನು ಕೊಡ್ಬೇಕಾಗ್ತದೆ, ಇಲ್ಲಾಂದ್ರೆ ಫಸಲಿಗೆ ಭಾರಿ ಕಷ್ಟ ಆಗ್ತದೆ. ಈಗ ಸ್ವಲ್ಪ ಪ್ರಮಾಣದಲ್ಲಿ ಅಂದ್ರೆ ಎಷ್ಟು? ಅಂದ್ರೆ ಒಂದು 200 ಗ್ರಾಂ ಪೊಟ್ಯಾಶ್ ಕೊಡ್ತೇವೆ, ಮತ್ತೆ ಇದು ಕೋಳಿ ಗೊಬ್ಬರ, ಹಟ್ಟಿ ಗೊಬ್ಬರ ಅದೊಂದು ವರ್ಷದಲ್ಲಿ ಒಮ್ಮೆ. ರಾಸಾಯನಿಕ ಅಂದ್ರೆ ಪೊಟ್ಯಾಶ್ ಮಾತ್ರ ಕೊಡುದು? ನಾವು ಇದಕ್ಕೆ ಪೊಟ್ಯಾಶ್ ಮಾತ್ರ ಕೊಡುದು. ಯೂರಿಯಾ ಅದಕ್ಕೆ ಹಾಕುದಿಲ್ಲ? ಯೂರಿಯಾ ಇದ್ರಲ್ಲಿ ಕೋಳಿ ಗೊಬ್ಬರ ಹಾಕುವಾಗ ಅದ್ರಲ್ಲಿ ಬರ್ತದೆ ನೈಟ್ರೋಜನ್. ರಾಕ್ ಫಾಸ್ಫೇಟ್ ಒಮ್ಮೊಮ್ಮೆ ತೆಂಗಿಗೆ ಆದ್ರೆ ಮಿಕ್ಸ್ ಮಾಡಿ ಹಾಕ್ತೇವೆ ನಾವು. ತೆಂಗಿ ಆದ್ರೆ ಇದು ಯೂರಿಯಾ ಪೊಟ್ಯಾಶ್ ರಾಕ್ ಫಾಸ್ಫೇಟ್ ಮಿಕ್ಸ್ ಮಾಡಿ ಎರಡೆರಡು ಕೆಜಿ ಹಾಕಿ ಕೊಡ್ತೇವೆ ಪ್ರತಿ ವರ್ಷ. ಈಗ ಕೋಳಿ ಗೊಬ್ಬರ ಹಾಕುದ್ರೆ ಎಷ್ಟು ಪ್ರಮಾಣದಲ್ಲಿ ಯಾವ ಸಮಯದಲ್ಲಿ ಹಾಕುದು? ನಾವು ಮೇ ಲಾಸ್ಟ್ಗೆ ಹಾಕ್ತೇವೆ ಕೋಳಿ ಗೊಬ್ಬರ. ಕೋಳಿ ಗೊಬ್ಬರ ಅಂದ್ರೆ ಅದು ಒಂದು 2.5 ಕೆಜಿ ಅಷ್ಟು ಹಾಕ್ತೇವೆ ನಾವು ಪ್ರತಿ ಅಡಿಕೆಗೆ. ಅದೀಗ ಕೋಳಿ ಗೊಬ್ಬರ ಆಗ್ಬೋದು ಅಥವಾ ಕುರಿ ಗೊಬ್ಬರ ಆಗ್ಬೋದು, ತಂದ ತಕ್ಷಣ ಹಾಕ್ಬಾರ್ದು ಅಂತ ಹೇಳ್ತಾರೆ, ಅದನ್ನ ಒಂದು ರಾಶಿ ಹಾಕಿ ಒಂದು ತಿಂಗಳು ಬಿಟ್ಟು ಮತ್ತೆ ಹಾಕ್ಬೇಕು ಅಂತ? ಹೌದು ಹೇಳ್ತಾರೆ. ಯಾಕೆ ಅದು? ನಮಗೆ ಅದರ ಬಿಸಿ ಜಾಸ್ತಿ ಆಗ್ತದೆ, ಅದರಿಂದಾಗಿ ಬೇರ್ಗಳು ಸ್ವಲ್ಪ ಸಾಯುವ ಇದಕ್ಕೆ ಬರ್ತದೆ, ಅದಕ್ಕೆ ಬೇಕಾಗಿ ಹಾಗೆ ಮಾಡ್ತಾರೆ. ಈಗ ನೀರಾವರಿ ವ್ಯವಸ್ಥೆ ಎಲ್ಲ ಹೇಗೆ? ನೀರಾವರಿ ನಾವು ಬೋರ್ವೆಲ್ ಇದೆ, ಸ್ಪ್ರಿಂಗ್ ಗ್ರಾಮ ಮುಖಾಂತರ ನೀರಾವರಿ ಆಗ್ತವೆ. ಈಗ ಬೇಸಿಗೆಯಲ್ಲಿ ಪ್ರಾರಂಭದ ವರ್ಷ ದಿವಸಗಳಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿ ಜಾಸ್ತಿ ಮಾಡುದು ಅಂತ ಉಂಟಾ ಅಥವಾ ಒಂದೇ ಲೆಕ್ಕದಲ್ಲಿ ಕೊಡ್ತೀರಾ? ಇಲ್ಲ, ಫಸ್ಟ್ ಗೆ ನಾವು ಒಂದೊಂದು ಗಂಟೆಯಾಗಿ ಆಗ್ತೇವೆ ಮೊದಲು ಹಾಕಲಿಕ್ಕೆ ಶುರು ಮಾಡುವಾಗ, ವಾರಕ್ಕೆ 2 ಬಾರಿ ಒಂದೊಂದು ಗಂಟೆ, ನಂತರ ಅದು 2 ಗಂಟೆ ಮತ್ತೆ 3 ಗಂಟೆ ಹಾಗೆ ಮೇಗ 3 ಗಂಟೆ ಆಯ್ತು ಆಗ್ತೇವೆ. ಈಗ ಮಿಶ್ರ ಬೆಳೆಯಾಗಿ ಅಡಿಕೆ ತೋಟದಲ್ಲಿ ಬೇರೆ ಏನು ಬೆಳಿತೀರಿ? ತೆಂಗು ಮತ್ತೆ ಕಾಳು ಮೆಣಸು. ಈಗ ತೆಂಗಿನಲ್ಲಿ ಮಿಶ್ರ ಬೆಳೆಯಾಗಿ ಕಾಳು ಮೆಣಸು ಬೆಳೆಯುವುದಕ್ಕೂ ಅಡಿಕೆಯಲ್ಲಿ ಮಿಶ್ರ ಬೆಳೆಗೆ ಕಾಳು ಮೆಣಸು ಬೆಳೆಯುವುದಕ್ಕೆ ಏನು ವ್ಯತ್ಯಾಸ? ತೆಂಗಿನಲ್ಲಿ ಕಾಳು ಮೆಣಸು ಬೆಳೆದ್ರೆ ಸ್ವಲ್ಪ ಇಳುವರಿ ಜಾಸ್ತಿ ಬರ್ತದೆ ಅದರಲ್ಲಿ. ತೆಂಗಿನ ಮರದಲ್ಲಿ ಇರುವ ಕಾಳು ಮೆಣಸು ಬಳ್ಳಿಯಲ್ಲಿ ಸ್ವಲ್ಪ ಇಳುವರಿ ಜಾಸ್ತಿ ಸಿಗ್ತದೆ. ಯಾಕಿರ್ಬೋದು? ದೂರ ಉಂಟಲ್ಲ, ಗ್ಯಾಪ್ ಇರ್ತದೆ. ಅಡಿಕೆ ತೋಟದಲ್ಲಿ ಆದ್ರೆ ಗ್ಯಾಪ್ ಕಡಿಮೆ ಆದ್ರಿಂದ ಸ್ವಲ್ಪ ಕಾಳು ಮೆಣಸಿನ ಫಸಲು ಸ್ವಲ್ಪ ಕಡಿಮೆ ಇರ್ತದೆ ಅಡಿಕೆ. ಜೊತೆಗೆ ಕಾಳು ಮೆಣಸು ಹಬ್ಬದು ಕೂಡ ಜಾಸ್ತಿ ತೆಂಗಿನ ಮರದಲ್ಲಿ. ತೆಂಗಿನ ಮರದಲ್ಲಿ ಹಬ್ಬದು ಕೂಡ ಜಾಸ್ತಿ ಆಗ್ತದೆ. ಈಗ ಹೊಸದಾಗಿ ಗಿಡ ನಾಟಿ ಮಾಡುವ ಸಂದರ್ಭದಲ್ಲಿ ತೆಂಗಿನ ಮರಗಳಿಗಾದ್ರೆ ಒಂದರ ಬದಲು 2 ಅಥವಾ 3 ಬುಡ ನೆಡಬೇಕು ಅಂತ ಹೇಳ್ತಾರಲ್ಲ, ನಿಜವ? ನಾವು 2 ಸೈಡ್ ನೆಡ್ತೇವೆ, 2-2 ಇದು ಬಳ್ಳಿ ಇಟ್ಟು ನೆಡುದು ನಾವು. ಅಡಿಕೆಗಾದ್ರೆ ಒಂದೇ ಸೈಡಿಂದ. ಕಾಳು ಮೆಣಸಿನ ಬಳ್ಳಿ ಇದ್ರೆ ಮರ ಹತ್ತಲಿಕ್ಕೆಲ್ಲ ಸಮಸ್ಯೆ ಆಗುದಿಲ್ವಾ? ಅದಕ್ಕೆ ಏಣಿ ಇಟ್ಟು ಹತ್ತು, ಆಗ ಕೆಲಸದವರೊಬ್ರು ಜಾಸ್ತಿ ಬೇಕಾಗ್ತದೆ. ಏಣಿ ತೆಗಿಲಿಕ್ಕೂ ಒಮ್ಮೆ ಇಡ್ಲಿಕ್ಕೆ ಬೇಕಾಗ್ತದೆ, ಅದು ನಾವೇ ಒಟ್ಟಿಗೆ ಇರ್ತೇವೆ ಅವರೊಟ್ಟಿಗೆ, ಅದು ಅಡ್ಜಸ್ಟ್ ಆಗ್ತದೆ. ಈಗ ತೆಂಗಿನ ಕಾಯಿ ಬೀಳುವಂತದ್ದು ಅಥವಾ ಅಡಿಕೆ ಗೊನೆ ಬೀಳುವಾಗ ಎಲ್ಲ ಡ್ಯಾಮೇಜ್ ಆಗುದಿಲ್ವಾ? ಕಾಳು ಮೆಣಸಿಗೆ ಆಗ್ತದೆ. ಎಷ್ಟು ಪ್ರಮಾಣದಲ್ಲಿ? ಅದೊಂದು 20% ಹೋಗ್ಬೋದು ವರ್ಷದಲ್ಲಿ, ಪ್ರತಿ ವರ್ಷ ಹೋಗ್ಬೋದು ತೆಂಗಿನಲ್ಲಿ ಹೋಗ್ಬೋದು. ಅದು ಗೊನೆ ಎಲ್ಲ ಕಡ್ದಾಗ ಹೋಗಿ ಅದಕ್ಕೆ ಕೆಲಸ ಬೀಳ್ತದೆ, ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಕ್ವಿಕ್ ವಿಲ್ಟ್ ಅಥವಾ ಸೊರಗ ರೋಗ ಅಂತ ಹೇಳ್ತೀವಿ, ಅದು ಬರ್ತದಲ್ಲ ಕಾಳು ಮೆಣಸಿಗೆ ಬರ್ತದೆ, ಇದರ ಒಂದು ಲಕ್ಷಣ ಮತ್ತು ಹೇಗೆ ನಿರ್ವಹಣೆ ಮಾಡ್ತೀವಿ? ಅದಕ್ಕೆ ನಾವು ಹೆಚ್ಚಾಗಿ ಬೋರ್ಡೋಮಿಕ್ಸ್ ಸ್ಪ್ರೇ ಮಾಡ್ತೇವೆ, ಮತ್ತೆ ಅಡಿಕೆಗೆ ಬಿಡುವಾಗಲೇ ಇದಕ್ಕೂ ಬಿಡುತ್ತೆ, ಒಟ್ಟಿಗೆ ಬಿಡ್ತೇವೆ ನಾವು. 2ನೇ ಬಾರಿ ಅಡಿಕೆಗೆ ಸ್ಪ್ರೇ ಮಾಡುವಾಗ ಇದಕ್ಕೆ ಒಟ್ಟಿಗೆ ಕಾಳು ಮೆಣಸಿಗೆ ಒಟ್ಟಿಗೆ ಸ್ಪ್ರೇ ಮಾಡ್ತೇವೆ, ಮತ್ತೆ ಬುಡಕ್ಕೆ ಸ್ವಲ್ಪ ಫೆರಡಾನ್ ಹಾಕ್ತೇವೆ. ಫೆರಡಾನ್ ಹಾಕ್ಬೇಕಾಗ್ತದೆ. ಯಾಕೆ ಅದು? ಅದರಲ್ಲಿ ಒಂದು ಕ್ರಿಮಿ ಬರ್ತದಲ್ಲ ಬುಡದಲ್ಲಿ, ಅದು ಸ್ವಲ್ಪ ಸ್ಟೈಲಿ ಒಳ್ಳೆದಾಗ್ತದೆ ಅದು ಹಾಕಿದ್ರೆ. ಮತ್ತೆ ಈಗ ಬೇವಿನ ಹಿಂಡಿ ಎಲ್ಲ ಹಾಕ್ತಾರಲ್ಲ, ಅದು ಉಪಯೋಗ ಆಗ್ತದ? ಬೇವಿನ ಹಿಂಡಿ ನಾವು ಅದನ್ನು ಹಾಕುದಿಲ್ಲ. ಆಮೇಲೆ ಈಗ ಕೊಕ್ಕೋ ಕೃಷಿಯ ಬಗ್ಗೆ ಹೇಳಿ, ಈಗ ಅಡಿಕೆ ತೋಟದಲ್ಲೂ ಅಥವಾ ತೆಂಗಿನ ತೋಟದಲ್ಲೂ ಮಿಶ್ರ ಬೆಳೆಯಾಗಿ ಕೊಕ್ಕೋ ಕೃಷಿ ಮಾಡುದು ಇದ್ರೆ ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕು? ಅದರ ಗೆಲ್ಲನ್ನು ಪ್ರತಿ ವರ್ಷ ಕಟ್ ಮಾಡಿ ತೆಗಿಬೇಕಾಗ್ತದೆ ನಾವು, ಇಲ್ಲದ್ರೆ ಅದೇ ಇಡೀ ಅಡಿಕೆ ತೋಟದಲ್ಲಿ ನಮಗೆ ಬಹಳ ಉಪದ್ರ. ಅದನ್ನ ಗೆಲ್ಲನ್ನು ಅದನ್ನು ಕಟ್ ಮಾಡಿ ತೆಗೆದ್ರೆ ಮತ್ತೆ ಕಾಂಡದಲ್ಲಿ ಹೂ ಬಿಟ್ಟು ಬರ್ತದೆ ಇದು. ಈಗ ವರ್ಷದ ಯಾವ ಸಮಯದಲ್ಲಿ ಕಟ್ ಮಾಡುದು? ಇದು ಸಾಧಾರಣ ನಾವು ಒಮ್ಮೆ ಫಸ್ಟಿನ ಕೊಕ್ಕೋ ಕೊಯ್ಲು ಮುಗಿತದೆ ಅಲ್ಲ, ಸಾಧಾರಣ ಜುಲೈ ಲಾಸ್ಟ್ ನಂತರ ಕಟ್ ಮಾಡ್ತೇವೆ. ಜೋರು ಮಳೆ ಮುಗಿದ್ಮೇಲೆ? ಮುಗ್ದ ಮೇಲೆ ಫಸ್ಟಿನ ಒಮ್ಮೆ ಕೊಕ್ಕದ ಕೊಯ್ಲು ಒಮ್ಮೆ ಮುಗ್ದಿರ್ತದೆ, ಅದರ ನಂತರ ಕಟ್ ಮಾಡಿ ತೆಗೆದ್ರೆ ಸರಿ ಆಗ್ತದೆ. ಈಗ ಕೆಲವೊಂದು ಗೆಲ್ಲುಗಳಲ್ಲಿ ಕೊಕ್ಕೋ ಹಾಗೆ ಉಳ್ಕೊಂಡಿದೆ ಅಂತ ಇಟ್ಕೊಳ್ಳಿ, ಯಾವಾಗ ಏನ್ ಮಾಡ್ತೀರಿ? ಉಳ್ಕೊಂಡಿದ್ರೆ ಅದು ಬಿಟ್ಟು ಕೂಡ ಕಟ್ ಮಾಡಬಹುದಾ? ಮಾಡಬಹುದು, ಆದ್ರೆ ನಾವು ಮಾಡುವಾಗ ಅದನ್ನ ನೋಡ್ಲಿಕ್ಕೆ ಆಗುದಿಲ್ಲ. ಅದು ಆ ಸಮಯದಲ್ಲಿ 10% ಇದ್ರೆ ಹೋಗ್ಲಿ ಅಂತ ಅದನ್ನು ಕಟ್ ಮಾಡಿ ತೆಂಗಿನ ಬುಡಕ್ಕೆ ಹಾಕ್ತೇವೆ. ತೆಂಗಿನ ಬುಡಕ್ಕೆ ಅಭ್ಯಾಸ ಇದೆ, ಯಾವ್ದು ಒಳ್ಳೇದು ಅಂತ ಹೇಳ್ತೀವಿ. ಎಲೆ ಉಳಿಯದಾಗಿ ಕಟ್ ಮಾಡಿದ್ರೆ ಫಸಲಿಗೆ ಕಷ್ಟ, ಮತ್ತೆ ವರ್ಷ ಫಸಲು ಬರುದಿಲ್ಲ. ಚಿಗುರಿದ್ರು ಫಸಲು ಅಷ್ಟು ಬರುದಿಲ್ಲ. ಸ್ವಲ್ಪ ಅರ್ಧ ಎಲೆಯನ್ನು ಬಿಟ್ಟು ಅರ್ಧ ಕಟ್ ಮಾಡಬೇಕು. ಅರ್ಧ ಭಾಗ ಕಟ್ ಮಾಡಬಹುದು. ಅರ್ಧ ಭಾಗ ಅಂದ್ರೆ ಒಂದು 50% ಕಟ್ ಮಾಡುದು. ಆದ್ರೆ 50% ಈ ವರ್ಷ ಹಾಗೆ ಬಿಡುದು, ಮುಂದಿನ ವರ್ಷ ಅದನ್ನು ಕಟ್ ಮಾಡುದು. ಮುಖ್ಯ ಉದ್ದೇಶ ಪ್ರತಿ ಗೆಲ್ಲುಗಳಿಗೂ ಕೂಡ ಬಿಸಿಲು ಬೀಳಬೇಕು. ಬಿಸಿಲು ಬೀಳ್ಬೇಕು ಅಂತ ಅಂದ್ರೆ ಕಾಂಡದಲ್ಲಿ ಹೂ ಬಿಟ್ಟು ಕಾಯಿ ಆಗುದು. ಕಾಯಿ ಆಗುದು. ಈಗ ಮಳೆಗಾಲದಲ್ಲೆಲ್ಲ ಕೊಳೆ ರೋಗ ಎಲ್ಲ ಬರ್ತದಲ್ಲ ಕೊಕ್ಕೋದಲ್ಲಿ, ಇದರ ನಿರ್ವಹಣೆ ಎಲ್ಲ ಹೇಗೆ? ನಾವು ಅದನ್ನು ತುಂಬಾ ಗಮನಿಸುದಿಲ್ಲ ಅದ್ರ ಬಗ್ಗೆ. ನಾವು ಈ ತೆಂಗಿನ ತೋಟದ ಎಡೆಯಲ್ಲಿ ಅದನ್ನ ಕೊಕ್ಕೋ ಹಾಕಿದ್ದೇವೆ, ಅದರಿಂದ ನಾವು ಅಷ್ಟೊಂದು ಅದರ ಬಗ್ಗೆ ಗಮನ ಹರಿಸುದಿಲ್ಲ. ಈಗ ಅಳಿಲು ಆಗ್ಬಹುದು ಅಥವಾ ಬೇರೆ ಬೆರು ಆಗ್ಬಹುದು, ಇಂತಹ ಪ್ರಾಣಿಗಳು ಎಲ್ಲ ಬಂದು ಹಾನಿ ಮಾಡ್ತೀವಪ್ಪ, ಇದರ ನಿರ್ವಹಣೆ ಎಲ್ಲ ಹೇಗೆ? ಅದು ನಾವು ಗೆಲ್ಲು ಕಡ್ದು ತೆಗಿತೇವಲ್ಲ, ಅದರಿಂದ ಸ್ವಲ್ಪ ಅಳಿಲು ಇದರದೆಲ್ಲ ಸ್ವಲ್ಪ ಕಡಿಮೆ ಆಗ್ತದೆ ನಮಗೆ, ಮತ್ತೆ ಬೆರು ಎಲ್ಲ. ಮತ್ತೆ ಅದರ ಬಗ್ಗೆ ನಿರ್ವಹಣೆ ಅಂತ ಏನು ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಇಲ್ಲಿ ಹಿಡಿಲಿಕ್ಕೆ ಅಳಿಲು ಹಿಡಿಲಿಕ್ಕೆ ಏನು ಹಿಡಿಯುವಂತ ಇದು ಇಲ್ಲ. ಸಾಮಾನ್ಯ ಎಷ್ಟು ಹಾನಿ ಮಾಡ್ತದೆ? ಅದೊಂದು 20% ಹೋಗ್ಬಹುದು, ಅದೇ ಅಳಿಲು ತಿಂದು ಹೋಗ್ತದೆ. ಮತ್ತೆ ಈಗ ಮಂಗಗಳದ ಎಷ್ಟು ಉಪದ್ರ ಉಂಟು ನಮಗೆ, ಕೊಕ್ಕೊಂದು ತಿಂತವೆ, ಅದ ಬರ್ತೇವೆ ಅದಕ್ಕೆ ಎಲ್ಲ. ಆಮೇಲೆ ಈಗ ಕೊಕ್ಕೋ ಪೂರ್ತಿ ಹಣ್ಣಾದ ನಂತರ ಕೊಯ್ಯುವಂತದ್ದು ಅಥವಾ ಸ್ವಲ್ಪ ಹಳದಿ ಆಗುವಾಗಲೇ ಕೊಯ್ಬೇಕು ಅಥವಾ ಬೆಳಿಗ್ಗೆ ಹೊತ್ತು ಕೊಯ್ಬೇಕು ಸಾಯಂಕಾಲ ಕೊಯ್ಬೇಕು ಹೇಗೆ? ನಾವು ಒಂದು ಹಳದಿ ಆಗುವಾಗಲೇ ಕೊಯ್ತೇವೆ, ಇಲ್ಲದ್ರೆ ಅದನ್ನು ಇಲ್ಲದ್ರೆ ಈ ಅಳಿಲು ಎಲ್ಲ ಅದನ್ನು ಇಡುದಿಲ್ಲ. ಸ್ವಲ್ಪ ಇದಿರುವಾಗ ತಂಪು ಜಾಗದಲ್ಲಿ ತಂದಿಡ್ತೇವೆ ಅದನ್ನು. ಅಂದ್ರೆ 3 ದಿನ ಕಳೆದಾಗ ಅದು ಹಣ್ಣಾಗಿ ಸರಿ ಸಿಗ್ತದೆ. ಮತ್ತೆ ಹೊಡೆದು ಕೊಕ್ಕೋ ಬೀಜವನ್ನು ಒಣಗಿಸುವಂತ ಪ್ರಯತ್ನ ಏನನ್ನು ಮಾಡಿಲ್ಲ ನಾವು, ಹಸಿಯನ್ನೇ ಕೊಡುದು. ಈಗ ಮಳೆಗಾಲದಲ್ಲೆಲ್ಲ ಕೊಕ್ಕೋ ಬೀಜಕ್ಕೆ ರೇಟ್ ಬಹಳ ಕಡಿಮೆ ಇರ್ತದೆ, 45 ರೂಪಾಯಿ ಇರ್ತದಪ್ಪ, ಅವಾಗ ಅದು ನಷ್ಟ ಅಂತ ಅನ್ಸುದಿಲ್ವ? ಆ ಸಮಯದಲ್ಲಿ ಜಾಸ್ತಿ ಕೊಕ್ಕೋ ಆಗ್ತಾ ಇರ್ತದೆ, ತೂಕ ಜಾಸ್ತಿ ಇರ್ತದೆ, ತೂಕ ಸ್ವಲ್ಪ ಜಾಸ್ತಿ ಇರ್ತದೆ, ನೀರಿನ ಅಂಶ ಇರ್ತದೆ ಅದರಲ್ಲಿ. ನಮಗೆ ಮಾರ್ಕೆಟ್ ಇಲ್ಲ ಇದೆ ಅಲ್ಲ ಲೋಕಲ್ ಅಲ್ಲಿ, ಹಾಗೆ ನಮಗೆ ದೂರ ತಗೊಂಡು ದೂರ ತಗೊಂಡ್ಬೇಕಂತ ಇಲ್ಲ. ಆಮೇಲೆ ಕೊಕ್ಕೋ ಸಿಪ್ಪೆಯನ್ನು ಏನ್ ಮಾಡ್ತೀರಿ? ಸಿಪ್ಪೆಯನ್ನು ದನಗಳಿಗೆ ಆಗ್ತದೆ, ಅದನ್ನು ಹುಡಿ ಮಾಡಿ ಅಲ್ಲ, ಸ್ವಲ್ಪ ಅಜೀರ್ಣ ಆಗುದಿಲ್ಲ, ಅಜೀರ್ಣ ತುಂಬಾ ಆದ್ರೆ ಅಜೀರ್ಣ ಆಗ್ತದೆ. ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ದನಗಳಿಗೆ ಕೊಡ್ತೇವೆ. ಅದು ಹಾಲು ಒಳ್ಳೇದು ಬರ್ತದೆ ಅದರಲ್ಲಿ. ಉಳಿದಿದ್ದಲ್ಲ ಉಳಿದೇನು ಆಚೆ ತೆಂಗಿನ ಬುಡಕ್ಕೆ ಗೊಬ್ಬರ ಆಗ್ತದೆ. ಈಗ ಕಾಳು ಮೆಣಸಿನಲ್ಲಿ ಕೂಡ ಈ ಕಸಿ ಗಿಡಗಳೆಲ್ಲ ಬಂದಿದೆಯಲ್ಲ, ಅದನ್ನೇನಾದ್ರು ಉಪಯೋಗಿಸ್ತೀರಾ ನೀವು? ನಾವು ಅದನ್ನು ಉಪಯೋಗಿಸುದಿಲ್ಲ. ಅದು ಹಿಪ್ಪಲಿ ಜಾಸ್ತಿ ಬೆಳೀತದೆ ಅದ್ರ ಬುಡದಲ್ಲಿ ಇರುವ, ಆ ಹಿಪ್ಪಲಿಯಿಂದಾಗಿ ನಮಗೆ ಫಸಲಿಗೆ ಬಾರಿ ತೊಂದರೆ ಕೊಡ್ತದೆ. ಅದೇ ಬೆಳೀತಿರ್ತದೆ, ಇದು ಬಳ್ಳಿ ಹಬ್ಬುದಿಲ್ಲ, ಅದನ್ನು ಆಗಾಗ ಕಟ್ ಮಾಡ್ತಾ ಇರಬೇಕಾಗ್ತದೆ. ಅದು ನಮಗೆ ಬಾರಿ ಕಷ್ಟ ಆಗ್ತದೆ, ಸ್ವಲ್ಪ ಗಿಡ ಇದ್ದವರಿಗೆಲ್ಲ ಆದಿತ್ತು ಅದು. ಆಮೇಲೆ ಈಗ ಅಡಿಕೆ ಆಗ್ಬೋದು ಅಥವಾ ತೆಂಗು ಆಗ್ಬೋದು, ಕೊಯ್ಲು ಮಾಡುವಂತಹ ಸಂದರ್ಭದಲ್ಲಿ ನಿರ್ದಿಷ್ಟವಾಗಿ ಇಷ್ಟೇ ಇದೇ ಕೊಯ್ಲನ್ನ ಮಾಡಬೇಕು ಅಂತ ಹೇಗೆ ನಿರ್ಣಯ ಮಾಡ್ತೀರಿ? ಯಾವ ಆಧಾರದಲ್ಲಿ ಮಾಡುವುದು? ಅದು ಮೊದಲಿಂದ ನಮ್ಮ ಮೊದಲಿನವರಿಂದ ಕೊಯ್ಯುವ ಒಂದು ಟೈಮ್ ಉಂಟಲ್ಲ, ಅದು ಅನುಭವದಿಂದ ನಮಗೆ ಬಂದಿಲ್ಲ. ಈಗ ಮಳೆಗಾಲದಲ್ಲಿ ವ್ಯತ್ಯಾಸ ಆದ ಹಾಗೆ ಹಣ್ಣಾಗುವುದು ಕೂಡ ಹೆಚ್ಚು ವ್ಯತ್ಯಾಸ ಆಗುದಿಲ್ಲ? ವ್ಯತ್ಯಾಸ ಆಗ್ತದೆ. ಈ ವರ್ಷ ಸ್ವಲ್ಪ ಅಡಿಕೆ ಎಲ್ಲ ಸ್ವಲ್ಪ ಬೇಗ ಹಣ್ಣಾಗಿದೆ, ಮಳೆ ಜಾಸ್ತಿ, ಮಳೆ ಸ್ವಲ್ಪ ಬೇಗ ಸ್ಟಾರ್ಟ್ ಇದ್ರೆ ನಮಗೆ ಬೇಗ ಹಣ್ಣಾಗ್ತದೆ ಮಳೆಗಾಲವನ್ನು ಅನುಸರಿಸಿಕೊಂಡು. ಈ ವರ್ಷ ಸ್ವಲ್ಪ ಬೇಗ ಹಣ್ಣಾಗಿದೆ. ಈಗ ಫೆಬ್ರವರಿಗೆಲ್ಲ ಕೊಯ್ಲು ಮುಗಿತದೆ, ಫೆಬ್ರವರಿಗೆ ಈ ವರ್ಷ ಸಾಧಾರಣ ಮುಗಿಬಹುದು ಸಾಧಾರಣ. ಈಗ ಕೊಯ್ಲು ಮಾಡುದು ತಡವಾದ್ರೆ ಏನ್ ಸಮಸ್ಯೆ ಆಗ್ತದೆ? ಕೊಯ್ಲು ಮಾಡುದು ತಡ ಆದ್ರೆ ನಮಗೆ ಸಮಸ್ಯೆ ಏನು ಬರುದಿಲ್ಲ. ಆಗ ಅಲ್ಲ, ಈಗ ಹೆಕ್ಕಿದ ಅಡಿಕೆ ಜಾಸ್ತಿ ಸಿಕ್ಕಿದ್ರೆ ಒಳ್ಳೆ ಗುಣಮಟ್ಟ ಇಲ್ಲ, ಅದನ್ನು ಸರಿಯಾಗಿ ನಾವು ನಿರ್ವಹಣೆ ಮಾಡಿದ್ರೆ ಸೋಲಾರ್ ಅಲ್ಲಿ ಎಲ್ಲ ಒಣಗಿಸಿದ್ರೆ ತೂಕ ಜಾಸ್ತಿ ಬರ್ತದೆ. ಅದು ಅದರ ಅಡಿಕೆ ಒಳಗೆ ಒಳ್ಳೆ ಹಣ್ಣಾಗಿ ಬಿದ್ದ ಅಡಿಕೆಯಲ್ಲಿ ಬುಂಡಿರುವುದಿಲ್ಲ, ಅದು ನಮಗೆ ಅದರಲ್ಲಿ ನಮಗೆ ಲಾಭವೇ. ಹೆಕ್ಕುದು ಮಾತ್ರ ಕೆಲಸ, ಹೆಕ್ಕುದು ಕೆಲಸ, ಅದನ್ನು ಒಣಗಿಸುದು ಮಾತ್ರ ಕೊಳೆಯದಾಗಿ ನೋಡಿಕೊಳ್ಬೇಕು ನಾವು. ಹೇಗೆ ಮಾಡುದು ಕೊಳೆಯದಾಗಿ? ತಂದು ದಿನ ಒಂದು 2 ದಿನಕ್ಕೊಮ್ಮೆ ಹೆಕ್ಕಿ ಸೋಲಾರ್ ಗುಡಲ್ಲಿ ಸರಿಯಾಗಿ ಒಣಗಿಸಿದ್ರೆ ಅದು ಹಾಳಾಗುದಿಲ್ಲ, ಒಳ್ಳೆ ಕ್ವಾಲಿಟಿ ಅಡಿಕೆ ಬರ್ತದೆ. ನಡುಗೊಯ್ಲು ಅಡಿಕೆ ಅಷ್ಟೇ ಇದು ಕ್ಲೀನ್ ಸಿಗ್ತದೆ. ಈಗ ಅಂಗಳದಲ್ಲಿ ಬಿಸಿಲಿಗೆ ಒಣಗಿಸುವುದಕ್ಕೂ ಸೋಲಾರ್ ನಲ್ಲಿ ಒಣಗಿಸುವುದಕ್ಕೂ ಏನ್ ವ್ಯತ್ಯಾಸ? ವ್ಯತ್ಯಾಸ ಸೋಲಾರ್ ಅಲ್ಲಿ ಆದ್ರೆ ಸ್ವಲ್ಪ ರಾತ್ರಿ ಹೊತ್ತಲ್ಲಿ ಅದು ಪಸೆ ಆಗಿರ್ತದೆ ಅಲ್ಲ, ಅದು ಹನಿ ಬೀಳ್ತಾ ಇರ್ತದೆ. ಅದು ಸ್ವಲ್ಪ ನಮಗೆ ಕೆಲವು ಅಡಿಕೆ ನೀರು ಬಿದ್ದಲ್ಲಿ ಸ್ವಲ್ಪ ಹಾಳಾಗ್ತದೆ. ಈಗ ಸೋಲಾರ್ ಇದರಲ್ಲಿ ಡ್ರೈಯರ್ ನ ಒಳಗಡೆ ನೀರು ಪಸೆ ಬೀಳದ ಹಾಗೆ ಏನ್ ಮಾಡುದು? ಅದಕ್ಕೆ ಈಗಿನ ಹೊಸ ಸಿಸ್ಟಮ್ ಅಲ್ಲಿ ಸೋಲಾರ್ ಗೂಡ ಎಲ್ಲ ಮಾಡ್ತಾರಲ್ಲ, ಅದಕ್ಕೆ ಹೌದು ಅದೆಲ್ಲ ಮಾಡಿದ್ರೆ ಗಾಳಿ ಸಂಚಾರ ಇರಬೇಕು, ಗಾಳಿ ಸಂಚಾರ ಇರಬೇಕು, ಇಲ್ಲದ್ರೆ ರಾತ್ರಿ ಇಡೀ ಇದರಲ್ಲಿ ಹನಿ ಬೀಳ್ತಾ ಇರ್ತದೆ, ಬೆಳಿಗ್ಗೆ ಒದ್ದೆ ಆಗಿರ್ತದೆ ಅಡಿಕೆ. ಈಗ ಅಡಿಕೆಯನ್ನು ಹಳತಿಗೆ ಇಡುವ ಪದ್ಧತಿ ಉಂಟು ಅಥವಾ ಹೊಸದಾಗಿ ಮಾರಾಟ ಮಾಡ್ತೇವೆ? ನಾವು ಹಳತಿಗೆ ಇಟ್ಟೇ ಮಾರ್ತೇವೆ. ಅದರಲ್ಲಿ ಸಾಧಾರಣ ವರ್ಷ 1 ಕೆಜಿಯಲ್ಲಿ 100 ರೂಪಾಯಿ ಈಗಿನ ಮಟ್ಟಿಗೆ ಲಾಭ ಬರ್ತದೆ, ವ್ಯತ್ಯಾಸ ಬರ್ತದೆ. ಹಾಗೆ ಮತ್ತೆ ತೆಂಗಿನಕಾಯಿಯನ್ನು ಆದರೆ ಇಲ್ಲಿ ಇಡುವಂತ ವ್ಯವಸ್ಥೆ ಏನಿಲ್ಲ. ಹತ್ರದಲ್ಲಿ ಉಂಟಲ್ಲ ಕಾವಿನಲ್ಲಿ ತೆಂಗಿನಕಾಯಿ ಪರ್ಚೇಸ್ ಮಾಡೋದಿಲ್ಲ? ಪರ್ಚೇಸ್ ಮಾಡ್ತಾರೆ, ಬೆಲೆ ಕಡಿಮೆ ಆಗ್ತದೆ. ಅದು ನಾವು ಜಾಸ್ತಿ ಕೇರಳ ಇದು ನಾರಂಬಾಡಿಯ ಸೈಡ್ ನವರು ಬಂದು ಕೊಂಡೋಗ್ತಾರೆ ನಮ್ಮಲ್ಲಿ. ಸ್ವಲ್ಪ ಇಲ್ಲಿಗಿಂತ ಒಂದು 1 ರೂಪಾಯಿ ಎಲ್ಲ ಜಾಸ್ತಿ ಸಿಗ್ತದೆ ಅಲ್ಲಿ ಕೆಜಿಯಲ್ಲಿ. ಈಗ ಅಡಿಕೆ ಆಗ್ಬೋದು ಅಥವಾ ತೆಂಗು ಆಗ್ಬೋದು, ಕೊಯ್ಲು ಮಾಡುದು ಸಮಸ್ಯೆ ಆಗುದಿಲ್ವ? ಕೊಯ್ಲು ಮಾಡುದು ಇದ್ದಾರೆ ನಮ್ಮ ಈಗ ಜನದೇನು ಸಮಸ್ಯೆ ಇಲ್ಲ ನಮಗೆ. ಈಗ ಹತ್ತುವುದರಲ್ಲಿ ಏನಾದ್ರು ಸುಧಾರಣೆ ಆಗಿದೆಯೋ? ತಳೆ ಹಾಕೊಂಡು ಹತ್ತಾರ ಇವಾಗ? ಈಗಲೂ ನಮಗೆ ಕಾಳು ಮೆಣಸಿರುವುದರಿಂದ ಅದಕ್ಕೆ ಏಣಿ ಇಟ್ಟು ಅರ್ಧದಿಂದ ತಳೆ ಹಾಕಿ ಹತ್ತಬೇಕಾಗ್ತದೆ. ಮಿಷನ್ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ ನಮಗೆ ಅದನ್ನು.

ಗಂಗೆಯ ತಂಗಿ ನೇತ್ರಾವತಿ ನದಿ ಆ ಕೈಲಾಸವೇ ಈ ಶಿವ ಸನ್ನಿಧಿ ಉಪಮಾನವಿಲ್ಲದಿದೆ ನಾಗನಿಧಿ ಉಪಮಾನವಿಲ್ಲದಿದೆ ನಾಗನಿಧಿ ಇದೆಲ್ಲವ ಇಲ್ಲೇ ಬರದ ವಿಧಿ ಇದೆಲ್ಲವ ಇಲ್ಲೇ ಬರೆದ ವಿಧಿ ಮಂಜುನಾಥನ ಗುಣಗಾನ ನೂತನ ಚಿರನೂತನ ಮಂಜುನಾಥನ ಗುಣಗಾನ ನೂತನ ಚಿರನೂತನ ಮಧುರ ಮಧುರ ಸ್ವರ ದೇವ ಸಂಗೀತ ಮಧುರ ಮಧುರ ಸ್ವರ ದೇವ ಸಂಗೀತ ಚಿರನವ ಶೋಭೆಯ ಸುಪ್ರಭಾತ ಆ ಸಂಗೀತ ಚಿರನವ ಶೋಭೆಯ ಸುಪ್ರಭಾತ ಮಧುಮಯ ಜೀವನ ವಸಂತ ಗೀತ ಮಧುಮಯ ಜೀವನ ವಸಂತ ಗೀತ ಶಿವಾನಂದ ಲಹರಿಯ ಸ್ವಾಗತ ಶಿವಾನಂದ ಲಹರಿಯ ಸ್ವಾಗತ ಮಂಜುನಾಥನ ಗುಣಗಾನ ನೂತನ ಚಿರನು ಮಂಜುನಾಥನ ಗುಣಗಾನ ನೂತನ ಚಿರನೂತನ ಕರುಣಾರಸದ ಆನಂದ ಬಾಷ್ಪ ಭಕ್ತಿ ಭಾವದ ವಿಕಸಿತ ಪುಷ್ಪ ಕರುಣಾರಸದ ಆನಂದ ಬಾಷ್ಪ ಭಕ್ತಿ ಭಾವದ ವಿಕಸಿತ ಪುಷ್ಪ ತ್ರಿನಯನ ಮೂರ್ತಿಯ ಪ್ರಣವ ಸ್ವರೂಪ ತ್ರಿನಯನ ಮೂರ್ತಿಯ ಪ್ರಣವ ಸ್ವರೂಪ ಅಂಧಕಾರಕ್ಕೆ ನಂದ ದೀಪ ಅಂಧಕಾರಕ್ಕೆ ನಂದ ದೀಪ ಮಂಜುನಾಥನ ಗುಣಗಾನ ನೂತನ ಚಿರನೂತನ ಮಂಜುನಾಥನ ಗುಣಗಾನ ನೂತನ ಚಿರನೂತನ ಸುರಸುಧೆ ಪಾನ ಸುಮಧುರ ಚೇತನ ಸುರಸುಧೆ ಪಾನ ಸುಮಧುರ ಚೇತನ ಜನುಮ ಜನುಮವು ಪಾವನ ಜನುಮ ಜನುಮವು ಪಾವನ ಮಂಜುನಾಥನ ಗುಣಗಾನ ನೂತನ ಚಿರನೂತನ ಮಂಜುನಾಥನ ಗುಣಗಾನ ನೂತನ ಚಿರನೂತನ ಬಂದದ್ದೆಲ್ಲ ಬರಲಿ ಗೋವಿಂದನ ದಯ ಹೊಂದಿರಲಿ ಹಾಡಿದ್ದಾರೆ ವಿದ್ಯಾಭೂಷಣ ರಚನೆ ಪುರಂದರದಾಸರು ಬಂದದ್ದೆಲ್ಲ ಬರಲಿ ಗೋವಿಂದನ ದಯ ಹೊಂದಿರಲಿ ಬಂದದ್ದೆಲ್ಲ ಬರಲಿ ಗೋವಿಂದನ ದಯ ಹೊಂದಿದಲಿ ಬಂದದ್ದೆಲ್ಲ ಬರಲಿ ಇಂದಿರ ರಮಣನ ಧ್ಯಾನವ ಮಾಡಲು ಬಂದ ದುರಿತ ಬಯಲಾದುದಿಲ್ಲವೇ. ಇಂದಿರ ರಮಣನ ಧ್ಯಾನವ ಮಾಡಲು ಬಂದ ದುರಿತ ಬಯಲಾದುದಿಲ್ಲವೇ. ಬಂದತ್ತೆಲ್ಲ ಬರಲಿ ಗೋವಿಂದನ ದಯವೊಂದಿದಲಿ. ಬಂದತ್ತೆಲ್ಲ ಬರಲಿ. ಅರಗಿನ ಮನೆಯೊಳಗಂದು ಪಾಂಡವರನ್ನು ಕೊಲ್ಲಬೇಕೆಂದು ದುರುಳ ಕೌರವ ಬಂದು ಅತಿ ಹರುಷದಲ್ಲಿರುತ್ತಿರಲಂದು ಹರಿಕೃಪೆಯವರಲ್ಲಿದ್ದ ಕಾರಣ ಘೋರ ದುರಿತ ಬಯಲಾದುದಲ್ಲವೇ. ಬಂದತ್ತೆಲ್ಲ ಬರಲಿ ಗೋವಿಂದನ ದಯವೊಂದಿರಲಿ. ಬಂದತ್ತೆಲ್ಲ ಬರಲಿ. ಈ ಗೀತೆಯೊಂದಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು.